ಪ್ರಭೆಗಳು ಮುಂಬರುವ ಬುದ್ಧಿ ಮನಗಳೆಂಬ ಎರಡು ಮಿನಿಗಳು ವೈಖರಿಯ ನುಡಿಗಳು ತನು ಗುಣಗಳೆಲ್ಲ ಪ್ರಭೆಗಳು ಮುಂಬರುವ ಬುದ್ಧಿ ಮನಗಳೆಂಬ ಎರಡು ಮಿನಿಗಳು ವೈಖರಿಯ ನುಡಿಗಳು ಮಿನಿ ಹೃದಯ ಕಮಲ ಎಂಬ ಕನಕ ಮಹಲಿಂಗಪ್ಪ ಗುಂಡಪ್ಪ ಗೋಳ್ ಹಾಗೂ ಸಂಗಡಿಗರಿಂದ ತತ್ವ ಪದ ಕೇಳಿದ್ರಿ. ಕೃಷಿರಂಗದ ಕೊನೆಯಲ್ಲಿ ಕೇಳಿ ನಿತ್ಯ ಮೇಘ ಸಂದೇಶ. ಇನ್ನೊಮ್ಮೆ ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜೈರಾಬಾದ್ ತಾಲೂಕೊಳಗ ಮಳೆಯಾಗುವಂತಹ ಸಾಧ್ಯತೆಗಳು.